ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರೇ, ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಆಗುವ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಜಬ್ ಮಾಟಿ ಹೀ ಕಮಜೋರ್ ಪಡ ಜಾಯಿ ತೋ ಉಪಜ ಕೈಸೆ ಸೆಹತ್ ಮಂದ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ ಥಿ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಬ್ ಯಹೀ ಡಾಲೆ ಸಬ್ ನಹೀ, ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ, ಪರ್ಚಾ ಕಮ್ ಔರ್ ಉಪಜ ಕೀ ಕೀಮತ್ ಭೀ ಬೆಹತರ್ ಪಾ ರಹೆ. ಸಚ್ ಹೈ ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ ಸೇ ಭೀ ಖೇತಿ ಶುರು ಕರೂಂಗಾ. ಮಾಟಿ ಸೆ ಪ್ರೇಮ ಕಿ ಪರಂಪರಾ ಹೈ, ಪರಂಪರಾಗತ ಖೇತಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆ ಕುರಿತು ಹೊನ್ನಾವರದ ವೆಂಕಟರಮಣ ಸತ್ಯನಾರಾಯಣ ಭಾಟಿಯವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ವೆಂಕಟರಮಣ ಭಟ್ ಅವರಿದ್ದಾರೆ. ಹಾಡಿನ ಬಾಳ ಹತ್ರ ದೊಡ್ಡಕೆರೆ ಅಲ್ಲಿ ತೋಟದಲ್ಲೇ ಮನೆಯನ್ನು ಮಾಡಿಕೊಂಡಿದ್ದಾರೆ. ಅವರು ಜೇನು ಸಾಕಾಣಿಕೆ ಮಾಡ್ತಾರೆ, ಅನೇಕ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾರೆ, ಅನುಭವಸ್ಥ ರೈತರು. ಕೇಳೋಣ ಅವ್ರನ್ನ. ನಮಸ್ಕಾರ ವೆಂಕಟರಮಣ ಅವರು. ನಮಸ್ಕಾರ. ತೋಟದಲ್ಲೇ ಮನೆ, ತೋಟದಲ್ಲೇ ಜೇನು, ಮತ್ತೆ ಮಣ್ಣಿನ ಜೊತೆ ಮಾತುಕತೆ ಅಲ್ಲ? ಹೌದು ಅಲ್ಲ ಸರ್, ನಮ್ಮ ಉಸಿರೇ ಅಲ್ಲ ರೈತರು, ಉಸಿರೇ ಈ ಮಣ್ಣು. ಇನ್ನು ಎರಡನೇದ ನಮ್ಮ ಹತ್ತಿರ ಒಡನಾಡಿ ಅಂದ್ರೆ ಜೇನು. ಇದು ನಮ್ಮ ತಂದೂರಿಂದ ಬಂದದ್ದು ನಮಗೆ. ಇದು ಬರೀ ಬರಡು ಪ್ರದೇಶ ಆಗಿತ್ತು ಇದು. ಅವರು ಗೌರ್ಮೆಂಟ್ ಇಂದ ಅಂದ್ರೆ ರಾಜ್ಯ ಸರ್ಕಾರದಿಂದ ನಮಗೆ ಇದು ಕೊಟ್ಟದ್ರು. ನಮ್ಮ ತಂದೂರಿಗೆ ಒಂದು ಕೆಲವು ವರ್ಷ ಅನಾನಸ್ ಬೆಳೆದ್ವಿ, ಅದನ್ನ ನಮ್ಗೆ ಇಟ್ಲಿಲ್ಲ. ಅದ್ರ ಜೊತೆ ಈ ಅಡಿಕೆ ಗಿಡ ಹಾಕೊಂಡು ಜೇನು ಇಟ್ಟೆ ನೋಡು ಅಂತೇಳಿ. ಆ ಜೇನು ನನಗೆ ಒಂದು ಕಾಲದಲ್ಲಿ ಊಟ ಕೊಡ್ತು. ಈಗ ಒಂದು 2-3 ವರ್ಷ ಇತ್ತಲಾಗಿ ಏನಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಬರೆದಂತ ರೋಗ ಮತ್ತೆ ಕೆಲವು ಪೂರಕವಾದ ಹೂಗಳಿಲ್ಲದಿಂದ ಬರಡಾಗೋಯ್ತು ಅದು. ಈ ವರ್ಷ ಸ್ವಲ್ಪ ಪ್ರಗತಿಯಲ್ಲ, ಅದೇ ನೋಡ್ಬೇಕು ಈ ಅದಕ್ಕೆ ಸರಿಯಾದಂತ ಅಂಟುವಾಳ ಮತ್ತೆ ನಮ್ಮಲ್ಲಿ ಕುಕ್ಕರ್ಸ ಅಂತ ಹೇಳಿದೆ, ಅದೆಲ್ಲ ಒಳ್ಳೊಳ್ಳೆ ಬಳ್ಳಿಗಳನ್ನೇ ಹಾಕಿದ್ದೇನೆ. ಎಂಟಿಗೋನು, ಕುಕ್ಕರ್ಸ ಮತ್ತೆ ನಮ್ಮಲ್ಲಿ ಮಾವಿದೆ. ಇದೆಲ್ಲ ಪೂರಕ ಹೂಗಳು ಯಾವ ಕಾಲಕ್ಕೆ ಬರ್ತವೆ ಅಷ್ಟು ಗಿಡ ನಡೆದು ರೆಡಿ ಇದೆ. ಒಂದು 5 ಎಕರೆ ಗೌರ್ಮೆಂಟ್ ಜಮೀನನ್ನು ಅತಿಕ್ರಮಣ ಮಾಡಿ ಪೂರ್ವ ನನಗೆ ಬೇಕಾದಂತ ಬೆಳೆಯನ್ನು ಗಿಡಗಳನ್ನು ಹಾಕಿದ್ದೇನೆ ಅದರಲ್ಲಿ. ಅದಕ್ಕೂ ಅವರು ಏನು ತೊಂದರೆ ಮಾಡಲಿಲ್ಲ, ಅವರಿಗೂ ರಕ್ಷಣೆ ಆಯ್ತಲ್ಲ ಸರ್. ಅದು ಅವ್ರ ಗಿಡ ಅವರು ಬ್ಯಾಡದಿರೋ ಗಿಡ ಅವ್ರು ಕರ್ಕೊಂಡು ಹೋಗ್ಲಿ. ಈ ಉಳಿದ ಗಿಡವನ್ನ ನಾನು ಸಂರಕ್ಷಣೆ ಮಾಡಿದ್ದೇನೆ. ಅದ್ರ ಮೂಲಕವಾಗಿ ಜೇನು ಅಭಿವೃದ್ಧಿ ಆಗಿದೆ. ಜೇನಲ್ಲಿ ಎಷ್ಟು ವೆಲಿಟಿ ಇದೆ ಅಂದ್ರೆ ಒಂದು 2-3 ವೆಲಿಟಿ ಇದೆ. ನಮ್ಮಲ್ಲಿ ಬಾಳುವಂತ ಜೇನು ಬಿಳಿ ದೊಡ್ಡ ಅಂತ ಹೇಳ್ತೇವೆ ನಾವು. ಅದ್ರ ಈ ಕೆಲವು ಜನ ಏನ್ ಹೇಳ್ತಾರೆ, ಅದು ಸ್ವಲ್ಪ ಹುಳ ಹಳೇತಾ ಬೇಕಿನ ಅದ್ರ ಬಣ್ಣ ಸ್ವಲ್ಪ ಲಯಿಸ್ತದೆ. ಅದು ಅಂದ್ರೆ ಕೊನೆಯ ಕ್ಷಣ ಅದ್ರ ಜೇನಿದು ಅದು ಸತ್ತು ಹೋಗ್ತದೆ. ಅದು ಕಪ್ಪು ತೊಡು ಅಂತ ಹೇಳ್ತಾರೆ. ಮತ್ತೆ ಹೊಡೆಯೋದು ಸ್ವಲ್ಪ ಅಷ್ಟು. ಅದು ಎಳೆ ಹುಳ ಯಾರಿಗೂ ಹೊಡೆಯುವುದಿಲ್ಲ, ಮತ್ತೆ ಗೂಡಿಗೂ ಒಳ್ಳೆ ಪ್ರಗತಿ ಇರುತ್ತೆ ಸರ್, ನೀವು ನೋಡಿದ್ರಲ್ಲ ಅದ್ರ. ಹಾಗಾಗಿ ನಾವು ಹೆಚ್ಚ ಹೊಸ ರಾಣಿ ಹೊಸ ಇದನ್ನೇ ಮಾಡ್ಕೊಳ್ತೇವೆ. ಮುಂಚೆ ನಿಮ್ ತಂದೆಯವರು ಸಾಕ್ತಾ ಇದ್ರು ಅಂದ್ರೆ ನಿಮಗೆ ಅವಾಗಿಂದನು ಜೇನಿನ ಜೊತೆ ಒಡನಾಟ ಇದೆ ಇದೆ ನಮ್ದು. ನಾನು 15 ವರ್ಷದಿಂದ ಒಡನಾಟ ಇದೆ ನಮ್ದು. ಅಂದ್ರೆ ನಾನು ಒಂದು 30-40 ವರ್ಷ ಮಾಡಿದ್ರು. ಅವರು ಪಟೇಲರು ಹೋದಾಗಿತ್ತು, ಮೇಲೆ ಒಳ್ಳೆ ರೈತರು ಹೋದಾಗಿತ್ತು. ಈ ಜೇನು ಮೇಲೆ ಅಪಾರ ಪ್ರೀತಿ ಆಗಿತ್ತು ಅವರಿಗೆ. ಒದ್ರು ನೋಡ್ ನಾ ಕಲ್ತಿದ್ದೆ ನೋಡು ಅಂತೇಳಿ. ಹಾಗೆ ನನ್ಗೆ ಯಾರು ಕಲಿತುಕೊಡಲ್ಲ, ನಾನೇ ಕಲ್ತ್ಕೊಂಡು. ಅಂದ್ರೆ ಅವ್ರು ತೆಗಿಬೇಕಾರೆ ಮಾಡ್ಬೇಕಾರೆ ನಾವು ಪ್ರೇಮ ಹಿಡಿಯೋದು, ಹಂಗೆ ರಾಣಿ ಯಾವುದೋ ನೋಡೋದು, ಹಂಗೆ ಅದರಿಂದ ನನಗೆ ಅನುಭವಿಸುವಾಗ ಬಂತು. ಅದು ಅವರು ಇದೇ ರೀತಿ ಪೆಟ್ಟಿಗೆಯಲ್ಲಿ ಸಾಕ್ತಿದ್ರು. ಪೆಟ್ಟಿಗೆಯಲ್ಲಿ ಸಾಕ್ತಿದ್ರು. ಎಷ್ಟು ಉತ್ಪಾದನೆ ಆಗ್ತಿತ್ತು ಅವಾಗ? ಆಗ ಸರ್ ಕೆಜಿ 40 ರೂಪಾಯಿ ಇದ್ದೇಳೆ ಸರ್, ನಾವು ವರ್ಷಕ್ಕೆ 1 ಲಕ್ಷ ರೂಪಾಯಿ ದುಡಿತಿದ್ರು. ಈಗ ರೇಟ್ ಹೆಚ್ಚಾಗಿದೆ, ಜೇನು ಇದು ಕಡಿಮೆ ಆಗಿದೆ, ಇಲ್ಲಿ ಕಮ್ಮಿ ಆಗಿದೆ. ಅಂದ್ರೆ ಈ ಬೆಳೆದಿರುವಂತ ವಾತಾವರಣ ಸೃಷ್ಟಿಯಾಗಿ ನಮ್ಮಲ್ಲಿ ಅಕಾಲಿಕ ಮಳೆ ಆಗೋಯ್ತು. ಈ ಹೂಗ ಕಾಲಕ್ಕೆ ಸರಿಯಾಗಿ ಬರಲಿಲ್ಲ. ಇದೆಲ್ಲ ತೊಂದರೆಯಿಂದ ಅವರಿಗೂ ಪಾಪ ಜೀವನಕ್ಕಿಲ್ಲ. ಜೇನಿಗೆ ನಾವು ತೆಗೆಯೋದಾಗಿ ಕೆಲವು ತುಪ್ಪ ಸ್ವಲ್ಪ ಸ್ವಲ್ಪ ತುಪ್ಪ ನಾವು ತೆಗೆಯುವುದಿಲ್ಲ. ಯಾಕೆಂದ್ರೆ ಅವರಿಗೆ ಈ ಮುಂದಿನ ಕಾಲ ಹೆಂಗ್ ಬರುತ್ತೆ ಗೊತ್ತಾಗುದಿಲ್ಲ. ಆಗ ಬಿಟ್ಟು ಬಿಡ್ತೇವೆ ಅವೇ ಬದುಕಲಿ ಹೇಳಿ. ಆ ಒಂದು ಆ ಬಿಟ್ಟದ್ದೇ ಹೇಳದೆ ನಮ್ ಕಡೆ ಆಶ್ರಯವಾಗಿ ಬರ್ತವೆ. ನೋಡಿದ್ರಲ್ಲ ಸರ್ ನೀವು, ನಿಮ್ಮೊಂದು 2-3 ಪೆಟ್ಟಿಗೆ ತೋರಿದ್ರೆ ಅವಾಗೇ ಬಂದಿದ್ದು. ಈ ಯಾವಾಗ ಜೇನು ಹಿಡಿಯೋ ಹವ್ಯಾಸ ಅಂದ್ರೆ ಯಾವಾಗೂ ಇಲ್ಲ. ಅವಾಗೆ ಬಂದದ್ದನ್ನ ಸಂರಕ್ಷಣೆ ಮಾಡ್ತೇನೆ. ನಾನಾಗಿ ಎಲ್ಲೂ ಹಿಡೀಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮಗೆ ವಯಸ್ಸು ಆಯ್ತು, ಮತ್ತೆ ಮೇಲೆ ನಮ್ಮ ಇಡೀ ದಿನ ಟೆನ್ಷನ್ ಮಾಡ್ಕೊಂಡು ಜೇನು ಹಿಡೀಲಿಕ್ಕೆ ಆಗುದಿಲ್ಲ. ಅವಾಗೆ ಸರ್ ಬರ್ತವೆ ನಮ್ಮ ಅರ್ಸ್ಕೊಂಡು. ಇದ್ದ ದಿವಸ ದೇವ್ರ ಸೇವೆ ಮಾಡೋದು. ಪೆಟ್ಟಿಗೆ ಇಟ್ಟಿರ್ತೀರಿ, ಅವೇ ಬಂದು ಕುಂತ್ಕೊಳ್ತಾರೆ. ಹೌದು, ಅವೇ ಬಂದು ಕುತ್ಕೊಳ್ತವೆ. ಪೆಟ್ಟಿಗೆ ಕ್ಲೀನ್ ಇದ್ರೆ ಆಯ್ತು. ಅವ್ರಿಗೆ ಆ ತವರು, ಈ ನಮ್ಮ ತವರು ಅಂತ ಹೆಣ್ಮಕ್ಳಿಗೆ ತವರು ಇದ್ದಂಗೆ ಅವ್ರಿಗೆ ತಾವ ಆ ಗೂಡಲ್ಲಿ ಇದ್ದೇವೆ. ಮೊದಲು ಇದ್ದೇವೆ ಅಷ್ಟು ಬೇಗ ಅವ್ರಿಗೆ ಕಲ್ಪನೆ ಬರ್ತವೆ. ಅದೇ ಟೈಮಿಗೆ ಬಂದ್ಬಿಡ್ತಾವೆ. ಈ ಮಳೆಗಾಲ ನಮ್ಮಲ್ಲಿ ಆಹಾರ ಸಾಕಾಗಿದೆ ಹೋಗ್ತಾವ. ಆ ಟೈಮಿಗೆ ಸ್ವಲ್ಪ ವೀಕ್ ಆಗ್ತವೆ ಗೂಡು, ಹೊಟ್ಟೆಗಿಲ್ಲ ಅವಕ್ಕೆ ಪಾಪ. ಈ ಬಂದ ನಾವು ಇಲ್ಲಿ ಸರಿ ಆಗ್ತವೆ. ಸರ್ ನಿಮ್ಗೆ 2 ಗುರು ತೋರಿಸಿ ನೋಡಿದ್ರಲ್ಲ ನೀವು. ಆ ಪರಿವರ್ತನೆ ಬಂದು ಇನ್ನು ಒಂದು ತಿಂಗಳಿಗೆ ಅವು ಆಟೋಮೆಟಿಕ್ ಚೇಂಜ್ ಆಗೋಗ್ತವೆ. ಪೆಟ್ಟಿಗೆ ಮುಂಚೆ 100 ಇದ್ವು. ಹೌದು, ಈಗ ಬರೀ 10. ಈಗ ಒಂದು 10-15 ಕೂಡ ಅದೇ. ಆದ್ರೆ ಈ ನಮ್ಮ ಸರ್ ಸ್ವಲ್ಪ ಇಂಟ್ರೆಸ್ಟ್ ಹೋಯ್ತು. ಯಾಕೆಂತ ಹೇಳಿದ್ರೆ ಅದ್ರ ಈಗ ಮಾಡಿದ್ರೆ ಸರ್ ಈಗ ನಾವೊಂದು ಹವಾಮಾನಕ್ಕೆ ರೈತನಿಗೆ ಅದು ಏನೂ ದಕ್ಕುದಿಲ್ಲ. ಈ ನಮ್ಮಲ್ಲಿ ಒಂದು ಗಾದೆ ಇದೆ, ಆರೋಗ್ಯ ಸಂಬರ ಆಗ್ತಾರೆ ಅವರು ಅಂತೇಳಿ. ಅದಾಗ ಬಂದದ್ದು ಕುಂತಾದ್ರೆ ವರ್ಷಕ್ಕೆ ಒಂದು 2 ಸೀಸನ್ ಸಿಕ್ಕರೆ ಸರ್ ಸಾಕು ನಮ್ಗೆ. ಅದು ಅವರು ಫುಲ್ ಸೀಸನ್ ಬೇಕು, ಮತ್ತು ಅದರಿಂದ ನಾವು ಬದುಕಬೇಕು ಅಂದಿದ್ದಿಲ್ಲ. ಪ್ರಕೃತಿಯಲ್ಲಿ ಇರಲಿ ಒಂದು ದೃಷ್ಟಿಯಿಂದ ಮಾಡ್ಕೊಂಡಿದ್ದೇವೆ. ಪ್ರಕೃತಿಗೂ ಸಹಾಯ ಮಾಡ್ತಾವು ಖಂಡಿತ. ಈ ಅಡಕೆ ಮತ್ತು ತೆಂಗು ಇದೆಲ್ಲ ಪರಾಗಸ್ಪರ್ಶಕ್ಕೆ ನಂಬರ್ 1 ಕೆಲಸ ಅವ್ರದ್ದು. ಈ ನಮ್ಮ ಹತ್ರ 3-4 ಎಕರೆ ತೋಟ ಇದೆ. ಅದ್ರ ಪರಾಗಸ್ಪರ್ಶ ಎಲ್ಲರಿಗಿಂತ ನಮ್ಮ ಇಳು ಚಲೋ ಇದೆ. ನನಗದು ಖುಷಿಯಾಗಿದೆ. ಮತ್ತೆ ಈ ಅದ್ರ ಜೊತೆಗೆ ನಮ್ಮಲ್ಲಿ ಮಿಶ್ರೇನು ಇದೆ, ಒಂದು 15 ಗೂಟ ಇದೆ. ಅದನ್ನ ನಾವು ಪ್ರಕೃತಿ ನಾವು ಮುಟ್ಲಿಕ್ಕೆ ಹೋದ್ರೆ ಹಂಗೆ ಬಿಟ್ಟು ಬಿಟ್ಟಿದ್ರೆ ಅವಾಗ ಡಿವೈಡ್ ಆಗಿ ಕಂಡಲು ಕತ್ತಿದ್ದಾವೆ. ಅದ್ರಿಂದ ನಮಗೂ ಉಪಯೋಗ ಆಗ್ತದಲ್ಲ. ಮತ್ತೆ ಅದು ಈ ಜೇನು ನಂಗೆ ಒಳ್ಳೆ ತುಪ್ಪ ಕೊಡುವ ಜಾತಿ ಅಲ್ಲ. ಅವು ಅವ್ಗೆ ಬೇಗ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೇವೆ. ಈ ಜೇನು ಹಂಗಲ್ಲ, ಅದ್ರ ಮಿಕ್ಕಿ ತುಪ್ಪ ಮಾಡ್ತವೆ. ಹೊಟ್ಟೆ ತುಂಬಷ್ಟು. ಹೌದು, ಹೊಟ್ಟೆ ಅವ್ರು ಹೊಟ್ಟೆ ತುಂಬದೇ ನಮ್ಮ ಹೊಟ್ಟೆ ತುಂಬ. ಇವೇ ತಳಿನ ಬರ್ತಾವ ವರ್ಷ? ಇದು ಕಾರಣ ನಮ್ಮಲ್ಲಿ ದೀಪಾವಳಿ ನಂತರ ಹೆಚ್ಚಾಗಿ ನಮ್ಮಲ್ಲಿ ದೀಪಾವಳಿ ಸ್ವಲ್ಪ ಬಿಸಿಲು ವಾತಾವರಣ ಆದ್ಕೊಳ್ಳೆ ಎಲ್ಲಿಂದ ಬಂದ್ಬಿಡ್ತಾವ. ಇಲ್ಲಿಂದ ಹೋಗಿ ಎಲ್ಲೋ ಸಂಚಾರಕ್ಕೆ ಹೋಗೋದು, ತೀರಿಗೆ ಅಲ್ಲೇ ಬಂದು ಕೂತ್ಕೊಳ್ತವೆ. ಹಾಗೆ ನಾವು ಅದ್ರ ಸರಿ ಮಾಡಿಬಿಟ್ಟಾಯ್ತು ಅಷ್ಟೇ. ಅದಕ್ಕೆಂದ್ರೆ ಇರುವೆ ಇರುವೆ ಹೋಗ್ತದೆ ಇಲ್ವೋ ಅದಷ್ಟೇ. ನಾವು ಯಾವ್ದಾದ್ರು ಒಂದು ಔಷಧಿ ಅಂದ್ರೆ ನಮ್ಮಲ್ಲಿ ಬೂದಿ ವಿಶೇಷವಾಗಿ ಬಳಸ್ತೇವೆ ನಾವು. ಒಲೆ ಬೂದಿಯನ್ನ, ಒಲೆ ಬೂದಿ ಎಲ್ಲ ಕ್ರಿಮಿ ಕೀಟಗಳು ಹೆದರ್ತವೆ. ಅಂದ್ರೆ ನಮ್ಮಲ್ಲಿ ಸುಡುಮಣ್ಣು ಪದ್ಧತಿ ಇರ್ತದಲ್ಲ, ಆ ಕಂಪಿಗೆ ಇದು ಹತ್ತುವುದಿಲ್ಲ. ಎಲ್ಲಿ ಹಾಕ್ತಾರೆ ಬೂದಿ? ಈ ಕೆಳಗೆ ಬುಡ್ಕಡೆ ನಾವು ಪೆಟ್ಟಿಗೆ ಪೆಟ್ಟಿಗೆ ಹಡ್ತಕ್ಕೆ ಅಡಿಮಣ್ಣೆ ಇದು ಸ್ಟ್ಯಾಂಡ್ ಇರ್ತದೆ. ಆ ಸ್ಟ್ಯಾಂಡ್ ಬುಡು ಸುತ್ತು ನಾ ಇದು ಮಾಡ್ತಾನೆ. ಆ ಎಲ್ಲ ಕಬ್ಬಣ ಸ್ಟ್ಯಾಂಡ್ ಮಾಡ್ತಿದ್ದಾನೆ. ಅಂದ್ರೆ 4 ಕಾಲು ಇಟ್ಟು 4 ಇದ್ರ ಕಬ್ಬಣ ಜೋಡಣೆ ಮಾಡಿ ಪೆಟ್ಟಿಗೆ ಇಟ್ಟು ಇಲ್ಲಿ ಸಾಕೋ ಅಷ್ಟಕ್ಕೆ ಇಡೋದು. ಮತ್ತೆ ಎಷ್ಟು ವೇಟ್ ಬೇಕಾದ್ರೂ ತಗೊಳ್ತದ. ಮತ್ತೆ ಒಂದು ವಿಶೇಷ ಅಂದ್ರೆ ಮತ್ತೆ ಪದೇ ಪದೇ ಡಿಸ್ಟರ್ಬ್ ಆದ್ರೆ ಇರುವುದಿಲ್ಲ ಅವು. ಅಂದ್ರೆ ಪೆಟ್ಟಿಗೆ ಒಲಗುದು ಅಥವಾ ಪದೇ ಪದೇ ಈ ಇರುವೆ ಬರುವುದು ಹೀಗೆಲ್ಲ ಆದ್ರೆ ಜೇನು ಓಡ್ ನಡೀತವೆ, ಹೆದರು ಹೋಗ್ತವೆ. ಅವು ಸ್ಥಿರವಾಗಿ ಏನೂ ಬರುವುದಿಲ್ಲ ಹೇಳಿದ್ರೆ ಅಲ್ಲ ಅವ್ರ ಕ್ರಿಯೆ ಶುರು ಮಾಡ್ತಾವ. ಹಾಗಾಗಿ ಬೂದಿ ಹಾಕ್ಬಿಟ್ರೆ ಬೇರೆ ಏನು ಬರಲ್ಲ, ಏನು ಬರುವುದಿಲ್ಲ. ಹಾರ್ಕೊಂತ ಬರುವಂತವು ಹುಳ ಹಾರ್ಕೊಂತ ಬರುವಂತ ಸರ್ ನಮ್ಮಲ್ಲಿ ಹೆಚ್ಚಾಗಿ ಬರುವುದು ಜೂನ್ ಜುಲೈದಲ್ಲಿ. ಒಂಥರ ಚಿಟ್ಟೆ ಬಿಳಿ ಚಿಟ್ಟೆ ಬರ್ತದೆ. ಅದಕ್ಕೆ ನಾವು ಕರಿ ತಾಡಪಾಲ ನಾವು ನಿಮ್ ಸರ್ ನಿಮ್ ತೋರಿಸಿದ ಮುಚ್ಚಲಿಕ್ಕೆ ಕರಿ ತಾಡಪಾಲನ್ನು ಮುಚ್ಚಿದ್ರೆ ಆ ಸೈಡ್ ಎಲ್ಲೂ ಬರುವುದಿಲ್ಲ ಅವು. ಅದಕ್ಕೆ ಅವು ವಿರೋಧ ಹೆದರ್ತವೆ. ಮತ್ತೆ ನಮ್ಮಲ್ಲಿ ಕೆಲವು ಈ ಗಿಡಗ ಮುಂಗಸಿ ಮತ್ತೆ ಹದ್ದು ಈ ನೂಲು ಇದೆಲ್ಲ ಪೆಟ್ಟಿಗೆನ ಹೊರಟು ಬಿಡ್ತವೆ. ಅಂದ್ರೆ ಮೊಟ್ಟೆ ದಿಲ್ಲಿಗೆ ಈ ಕರಿ ತಾಡಪಾಲ ನೀವು ಮುಚ್ಚಿರೋದು ಒಂದು ಆ ಸೈಡ್ ಬರುವುದಿಲ್ಲ. ಮತ್ತೆ ನಮ್ಮಲ್ಲಿ ಅಡಕೆ ಹಾಳೆ ಇದೆಲ್ಲ, ಅದು ಹೀಟ್ ತಾಡಪಾಲ ನಮಗೂ ಗೊತ್ತದದು. ಅದ್ರ ಮೇಲೆ ನಮ್ಮಲ್ಲಿ ಹಾಳೆ ಮುಚ್ಚಿ ಬಿಡ್ಬೇಕು ತಾಡಪಾಲ ಮೇಲೆ. ತಾಡಪಾಲ ರಕ್ಷಣೆಗಾಯ್ತು, ಹಾಳೆ ತಂಪಿಗಾಯ್ತು. ಈ ದೃಷ್ಟಿಯಿಂದ ನಾವು ಕೃಷಿ ಜೇನು ಕೃಷಿ ಮಾಡ್ತೇವೆ. ಎಷ್ಟು ತರದ ಹುಳುಗಳು ಇರ್ತಾವ ಅಲ್ಲಿ? ಅಲ್ಲಿ ಕೆಲಸಗಾರ ನೋಣ, ಗಂಡು ನೋಣ, ಮತ್ತೆ ಈ ತಕೊಂಡು ತುಪ್ಪವನ್ನ ಸಂಸ್ಕರಣೆ ಮಾಡಿ ಹಾಕುವಂತ ಒಂದು ಕೊಠಡಿ ಇದೆ ಅವ್ರದ್ದು. ಇಷ್ಟು ಮಜಾ ಇದೆ ಅಂತ ಹೇಳಿ ನಾಲ್ಕು ವಿಧದ ವರ್ಗೀಕರಣ ಮಾಡ್ತಾವ. ಈ ಹುಳ ತಕೊಂಡೋಗಿ ಪುಷ್ಪವನ್ನಲ್ಲಿ ಇಡುದು ಈ ತುಪ್ಪವನ್ನ, ಮತ್ತೆ ಅಲ್ಲಿ ಒಳಗಿದ್ದ ಹುಳ ಆ ತುಪ್ಪವನ್ನ ಸಂಸ್ಕರಣೆ ಮಾಡಿ ಕೊಣಕ್ ತುಂಬತಾವೆ. ಆ ಕೊಣಕ್ ತುಂಬ ಪ್ಯಾಕ್ ಮಾಡುವ ಹೊಣೆ ಅಲ್ಲಿ ಒಳಗಿದ್ದು ಇದ್ದು. ಬರೀ ಜೇನು ತುಪ್ಪವನ್ನ ಹೀರ್ ತಂದು ಹಾಕುವಂತ ಒಂದು ಕೆಲಸಗಾರನೊಳಗಡೆ ಬೇರೆ, ಮತ್ತೆ ಕೆಲವು ಸೈನಿಕರ ಒಳಗಡೆ ಸುತ್ತು ತಿರುಗುತ್ತಿರ್ತವೆ. ಯಾರು ವೈರಿ ಅಟ್ಯಾಕ್ ಮಾಡ್ತಾನೆ ಹೇಳಿ ಅದಕ್ಕೆ ಕಡಿಲಿಕ್ಕೆ ಅವರಿಗೆ ಹೊಡಿಲಿಕ್ಕೆ, ಮತ್ತೆ ಅವ್ರಿಗೆ ಸೂಚನೆ ಕೊಡ್ತಿರ್ತಾರೆ. ರಾಣಿ ಅದ್ರ ಕ್ರಿಯೆಯಲ್ಲಿ ಅದು ಭಾಗಿಯಾಗ್ತದೆ. ರಾಣಿ ಉದ್ದೇಶ ಬರೀ ಮೊಟ್ಟೆ ಹಿಡಿಯುದೆ, ಅದಕ್ಕೆ ಆಗ ಆಹಾರ ಅದಕ್ಕೆ ಒಂದು ಬೇರೆ. ನಮ್ಮಲ್ಲಿ ಮಿನಿಸ್ಟ್ರಿ ಕೊಟ್ಟಂಗೆ ಅದಕ್ಕೆ ಬೇರೆ ಹುಳಗಳವೆ, ಅದಕ್ಕೆ ಆಹಾರ ತಗೊಂಡು ಕೊಡುವಂತದ್ದು. ಇವು ಇದ್ದದಲ್ಲೇ ಒಳ್ಳೆ ಆಹಾರವನ್ನು ರಾಣಿ ಕೊಡ್ತಾವು. ಈ ಎಲ್ಲ ಇದ್ರಂಗಲ್ಲ, ರಾಣಿ ಸುತ್ತ ಒಂದು 25 ಸೈನಿಕರು ಇದ್ದಂಗೆ ರಾಣಿ ಸುತ್ತ ಒಂದು 25 ಹುಳ ಇರ್ತವೆ. ಅವ್ರು ಗ್ಯಾಪ್ ಆಗ್ಲಿಕ್ಕೆ ಅವ್ರು ಸೈಡ್ ಅಲ್ಲಿ ಹೋಗ್ಲಿಕ್ಕೆ ಕೊಡುವುದಿಲ್ಲ. ಅಂದ್ರೆ ಅಪಾಯ ಕಂಡು ಕೂಡಲೇ ಹೋಗಿ ಎಲ್ಲರ ಮೇಲೆ ಮುತ್ತಿಗೆ ಹಾಕ್ಬಿಡ್ತವೆ, ಅಂದ್ರೆ ರಾಣಿ ಉಗಿಸ್ ಬಿಡ್ತಾವ. ನೋಡಿರ ನೀವು? ಹೌದು. ಈಗ ಸರ್ ನಿಮ್ಗೆ ತೋರಿಸಿದ್ನಲ್ಲ, ನಾನ್ ರಾಣಿ ಹುಳ ನೋಡಿದೆ, ಸುತ್ತು ಕೂಡ ಸೈನಿಕರು ಇರ್ತಾರ. ಹೊರಗೆ ಬಿಡ್ಲಿಕ್ಕೆ ಅಂದ್ರೆ ಜನರಿಗೆ ಕಾಣ್ಲಿಕ್ಕೆ ಕೊಡುವುದಿಲ್ಲ. ಅದಕ್ಕೇನ ತೊಂದ್ರೆ ಆಯ್ತಂದ್ರೆ ಇಡೀ ಕುಟುಂಬಕ್ಕೆ ತೊಂದ್ರೆ, ಕುಟುಂಬಕ್ಕೆ ತೊಂದ್ರೆ. ಮತ್ತೆ ಈ ನಾವು ರಾಜನ ಹೆಂಗ್ ನೋಡ್ಕೊಳ್ತೇವೆ, ಮನೆ ಯಜಮಾನ ಒದ್ದೇ ದೃಷ್ಟಿ ನೋಡ್ತೇವೆ. ಮತ್ತೆ ಒಳ್ಳೆ ಆಹಾರ ಕೊಡ್ತೇವೆ ಅವಕ್ಕೆ, ಒಳ್ಳೆ ಆಹಾರ ಕೊಟ್ಟು ಒಳ್ಳೆ ಮೊಟ್ಟೆ ಬರ್ತದೆ ಅಂತೇಳಿ ಅವ್ರು ಲೆಕ್ಕಾಚಾರ. ಅದು ಮತ್ತೆ ಆ ಕ್ರಿಯೆ ಎಷ್ಟು ಮಜಾ ಇದೆ ಅಂತ ಹೇಳಿದ್ರೆ, ಆ ಸಣ್ಣ ಹೊಸ ಹುಳುಗಳಿಗೆ ಇವತ್ತಿಲ್ಲಿ ಈ ಸೈಡ್ ಹೂವಿದೆ ಅಂತೇಳಿ ತೋರಿಸ್ಬೇಕಾದ್ರೆ ಅವ್ರು ಕುಣಿದು ತೋರಿಸ್ತವೆ. ಹಳೆ ಹುಳ ಈ ಸೈಡ್ ಹೋದ್ರೆ ನಿಮ್ಗೆ ಇಂದಿಂತ ಹೂವು ಅಂತೇಳಿ, ಅಷ್ಟು ಬುದ್ಧಿವಂತ ಜೀವಿ ಅವು. ಮತ್ತೆ ರೈತನಿಗೆ ಎಂತ ಅನುಕೂಲ ಕೇಳಿದ್ರೆ, ಅದು ಕೊಚ್ಚಿದ್ರು ರೈತನಿಗೆ ಇದೆ ಅಮೃತನೇ ಅದು. ಈ ನಮ್ಮಲ್ಲಿ ಈ ಗಣ್ಣು ರಿಯ ಬರುವುದಿಲ್ಲ, ಮತ್ತೆ ಈ ವಾತ ಆಗುವುದಿಲ್ಲ, ಮತ್ತೆ ಈ ನಮ್ಮಲ್ಲಿ ಇದೊಂದು ಈಗ ಇದು ಬಂತಲ್ಲ ಕೊರೋನಾ, ನಾವೆಲ್ಲ ಕೊರೋನಾಕ್ ನಾವು ಹೆದರ್ಲೇ ಇಲ್ಲ. ಹಂಗಾಗಿ ಜೇನು ಹೊಡೆದ್ರೆ ನಮಗೆ ಕೊರೋನಾ ಬರಲೇ ಇಲ್ಲ. ಒಳ್ಳೆ ಆಂಟಿಬಯೋಟಿಕ್ ಅದು. ನಮಗೆ ಸ್ವಲ್ಪ ನೋಯ್ದಂಗೆ ಕಾಣ್ತದೆ, ಸ್ವಲ್ಪ ಉಬ್ಬಿದಂಗೆ ಕಾಣ್ತದೆ, ಆದ್ರೆ ಮುರಿದ ದೇಹ ಮಾತ್ರ ಸಿಕ್ಕಾಪಟ್ಟೆ ಚಟುವಟಿಕೆ ಆಗ್ತದೆ. ವರ್ಷ ಒಂದೆರಡು ಸಲ ಕಳಿಸ್ಕೋಬೇಕು, ಒಂದು 4-5 ಸತಿ ಕಳಿಸ್ಕೊಳ್ಬೇಕು. ಈ ನಮ್ಮಲ್ಲದಿ ಆನೆ ಕಾಲದವರಿಗೆ ಅದ್ರ ಇದ್ರು ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ ಆಯುರ್ವೇದಿಕದಲ್ಲಿ. ಜೇನು ತಗೊಂಡು ಬೇಗೊಳೆ ಬಡಿದು ಅದ್ರ ಅವ್ರ ಕಾಲಿಗೆ ಕಚ್ಚಿಸ್ತಾರೆ. ಅದ್ರ ಅದರಿಂದ ಎಷ್ಟೋ ಜನ ಆನೆ ಕಾಲನ್ನ ಕಳ್ಕೊಂಡವ್ರ ಅವ್ರೆ. ಅಂದ್ರೆ ಕಂಪ್ಲೀಟ್ ಅದ್ರ ವಿಷಯ, ಅದ್ರ ಆ ವಿಷಯಕ್ಕೆ ಆಂಟಿಬಯೋಟಿಕ್ ಅದು. ಈ ನಮ್ಮಲ್ಲಿ ಕೆಲವು ಹೇಳುವರು ಇದಾರೆ, ಈ ನನಗೆ ನಾವು ಉದಾಹರಣೆ, ನನಗೆ ವರ್ಷಕ್ಕೆ ಒಂದು 2 ಸತಿ ನೆಗಡಿ ಆಗ್ತದೆ. ಈಗ ಮೊದಲೇ ಸಿಕ್ಕಾಪಟ್ಟೆ ನೆಗಡಿ ಆಗ್ತಿತ್ತು. ಈ ಜೇನು ಅದು ಯಾವಾಗ ನಾವು ಇದು ಮಾಡಿದ್ರೆ ನಂಗೆ ಆಲಸ್ಯ ಮತ್ತೆ ತಂಡಿ ರಾಶಿ ಕಡಿಮೆ ಹೋಯ್ತು. ದೇಹದಲ್ಲಿ ಕಫ ಆಗ್ಲಿಕ್ಕೆ ಕೊಡುವುದಿಲ್ಲ ಅದು ಅಲ್ವಾ. ಈ ನಮಗೆ ಆಂಟಿಬಯೋಟಿಕ್ ಅದು. ಅದಕ್ಕೆ ಆರೋಗ್ಯವಾಗಿ ಹೌದು ಜೇನು. ಈಗ ನನ್ನ ನಮ್ ಶ್ರೀಮತಿ ಅವರಿಗೆ ಸ್ವಲ್ಪ ಕಣ್ಣಿದಾಯ್ತು, ನನಗೆ ಈಗ 63 ವರ್ಷ ಆಯ್ತು, ನನ್ನ ಕಣ್ಣು ಚಾಳಿಸೇ ಇಲ್ಲ ನನಗೆ. ಇದಕ್ಕೆ ಕಾರಣ ಜೇನು. ನಾವು ವರ್ಷ ವರ್ಷ ಸರ್ 1,000-1,200 ಹುಳ ಕಚ್ಚಿಕೊಳ್ತೇವೆ. ಅಂದ್ರೆ ಅನಾವಶ್ಯಕ ಇವ್ರಿಗೆ ಅದಕ್ಕೆ ಪ್ರೇಮ್ ಬಿದ್ದು ಆಗೋಗ್ತದೆ. ಅದು ಕೆಲವ್ರು ಪಾಲಿಗೆ ಬಂದಾಗ ಸ್ವಲ್ಪ ಸಿಟ್ಟಲ್ಲಿ ಇರ್ತವೆ ಅವು. ನಾವು ಹೋಗಿ ಪಾಲು ಮಾಡ್ತೇವೆ ಅಂದ್ಕೂಡ ಎಕ್ಕದ ಸಿಟ್ಟದ ಅರ್ಧ ಕೂಡ ಹೊಡೆದ್ರು ಹೊಡೆದು ತಿಳಿ ಬರುವುದಿಲ್ಲ. ತೊಂದರೆ ಆಗಲ್ಲ, ಏನು ಆಗುದಿಲ್ಲ, ಜೀವಕ್ಕೆ ಅಪಾಯ ಇಲ್ಲ, ಏನೂ ಇಲ್ಲ. ಅದಕ್ಕೇನು ಔಷಧ ಹಚ್ಕೋಬೇಕಾಗಿಲ್ಲ, ಏನು ಬೇಡ. ಇನ್ನೇ ನಾವು ಕೆಲವು ಜನ ಹೊಸಬರಿಗೆ ಮಾಡ್ಬೇಕು, ಸ್ವಲ್ಪ ಅರಿಶಿನ ಹಚ್ಬಿಟ್ರು ಅಲ್ಲಿಂದ ಕ್ಲೋಸ್ ಆಗ್ತದೆ. ಅರಿಶಿನ ಒಳ್ಳೆ ಆಂಟಿಬಯೋಟಿಕ್ ಅದಕ್ಕೆ. ಹೌದಲ್ಲ, ಈಗ ಜೇನು ಕುಟುಂಬ ನೋಡಿದಾಗ ಅದರಿಂದ ಕಲಿಯುವ ಪಾಠ ಬಹಳ ಇದೆ ಅಂತ ಹೇಳ್ತಾರೆ. ರಾಶಿ ಇದೆ ಮನುಷ್ಯನ ಜೀವನದಲ್ಲಿ ಪ್ರತಿ ಘಟ್ಟವನ್ನು ತೋರ್ಕೊಟ್ಟಿದ್ದಾವೆ ಅವು. ಸಣ್ಣ ಸಂಸ ಆದ್ರೆ ಹೆಂಗ್ ನಿಭಾಯಿಸಬೇಕು, ತಾವು ದೊಡ್ಡದಾದ ಕೂಡ ಹೆಂಗ್ ಪಾರಾಗಬೇಕು, ಅದಕ್ಕೆ ಮತ್ತೆ ಹೆಂಗ್ ಅದಕ್ಕೆ ನಾವು ಪ್ರಿಪೇರ್ ಆಗ್ಬೇಕು ಅಂತದನ್ನ ಇಷ್ಟು ಚಂದ ಮಾಡಿ ತೋರ್ಕೊಟ್ಟಿದ್ದಾರೆ ಅವರು. ಅಂದ್ರೆ ಎಷ್ಟೇ ದೂರ ಇದ್ರು, 1-2 ಕಿಲೋಮೀಟರ್ ದೂರ ತುಪ್ಪ ಇದ್ರು ತಂದು ಶೇಖರಣೆ ಮಾಡೋದು ಹೆಂಗೆ, ಮನುಷ್ಯ ಸಾಹಸ ಮಾಡಿದ್ರೆ ಏನೂ ಮಾಡ್ಬೋದು ಅಂತ ಹೇಳಿ ಜೇನಿಂದ ನಾವು ಕಲಿಬಹುದು. ಅಷ್ಟು ಒಳ್ಳೆ ಮನುಷ್ಯನಿಗೆ ರಾಶಿ ಹತ್ರದ ಅವಕ್ಕೆ ತಮ್ಮದೇ ಆದಂತ ಒಂದು ಭಾಷೆ ಇದೆ. ತಮ್ಮದೇ ಆದಂತ ಒಂದು ಭಾಷೆ ಇದೆ. ಮತ್ತೆ ಮೇಲಾಗಿ ಅವು ಈ ನಮಗೆ ಕೂಡ ನೋಡ್ಲಿಕ್ಕೆ ಹೋದವಳು ಅವ್ರಿಗೆ ಗೊತ್ತಾಗ್ತದೆ ಇದು ನಮ್ಮ ಅಪಾಯಕ್ಕೆ ಬಂದ ಅಥವಾ ನಮ್ಮ ಸಂರಕ್ಷಣೆ ಬಂದು ಅಂತೇಳಿ. ಈ ಸರ್ ನೀವು ನೋಡಿದ್ರಿ, ನನ್ನ ಒಂದು ಹುಳನಾದ್ರು ಕಡಿದಿದೆ ಇಲ್ಲದ ಪ್ರೇಮ್ ತೆಗಿಬೇಕಾದ್ರೆ ಈಗ ಅನುಭವ ಏನಂದ್ರೆ ನಮ್ಮ ಅನುಭವದಲ್ಲಿ ನಾವು ಒಂದು ಹುಳನು ಅದಕ್ಕೆ ಪೆಟ್ಟು ಮಾಡದೆ ತೆಗಿತೇವೆ. ಮತ್ತೆ ಅವರೊಂದು ಇದಿದೆ, ಈ ನಮ್ಮಲ್ಲಿ ಕೆಲವೊಂದಿಷ್ಟು ಜೇನು ಸಾಕಣೆದಾರದು ಗಂಡು ಹುಳ ಅಪಾಯ, ಅದಕ್ಕೆ ಕೊಂದು ತೆಗಿಬೇಕು. ಗೇಟ್ ಹಾಕೊಳ್ತಾರೆ, ಗೇಟ್ ಹಾಕೊಂಡು ಎಲ್ಲ ತಲೆ ಕತ್ತರಿಸ್ತಾರೆ. ಅದು ನಮ್ಮ ಮನುಷ್ಯನ ಪ್ರವೃತ್ತಿ ಅಲ್ಲ, ಬೇಕಾಗಿಲ್ಲ. ತುಪ್ಪ ಕೊಡದವರು ಅಷ್ಟೇ, ಒಂದು ಜೀವಿಗಳು. ಮತ್ತೆ ಮೇಲೆ ಸೃಷ್ಟಿಗೆ ಬೇಕು, ಯಾವುದೋ ಒಂದು ಉದ್ದೇಶಕ ಮಾಡ್ತವೆ ಅವು. ಮತ್ತೆ ಆ ನೊಣವನ್ನು ಅವೇ ಕಡಿಮೆ ಮಾಡ್ಕೊಳ್ತವೆ. ಈ ಗಂಡು ನೊಣ ಹೆಚ್ಚಾದಾಗ ಹೊಸ ರಾಣಿ ಆದ ಕೂಡಲೇ ಅದ್ರ ಕೆಲಸ ಮುಗೀತು, ಅವೆಲ್ಲ ಕಚ್ಚಿಕೊಂಡು ಸೃಷ್ಟಿ ಒಗೆದು ಬಿಡ್ತವೆ. ಮತ್ತೆ ರಾಣಿ ಜೊತೆ ಕೂಡ್ಲಿಕ್ಕೆ ಒಂದು ಬೇಕೇ ಬೇಕು, ಬೇಕೇ ಬೇಕು. ಅದು ಫಸ್ಟ್ ರಾಣಿ ವರ್ಷಕ್ಕೆ ಒಂದ್ಸತಿ ಕೂಡ್ತದೆ, ಆ ಟೈಮಲ್ಲೇ ಮಾಡ್ಕೊಳ್ತಾವ. ಈ ಡಿವೈಡ್ ಆದ ಕೂಡಲೇ ಹೊಸ ರಾಣಿಗೆ ಮೀಟ್ ಆಗ್ಲಿಕ್ಕೂ ಬೇಕು ಅದು. ಅವು ಪೂರ್ವಕವಾಗಿರ್ತವೆ. ಕೆಲವು ಅಷ್ಟು ಮೊಟ್ಟೆ ಒಡೆದು ಬಿಟ್ರೆ ಅನಿವಾರ್ಯ ಪಾಪ ಗಂಡು ಹುಳ ಹೆಚ್ಚ ಹೋಗ್ತವೆ. ಅವಕ್ಕೆ ಸೃಷ್ಟಿಯಲ್ಲಿ ಮತ್ತೊಂದು ವಿಶೇಷತೆ ಏನದೆ ಅಂತ ಹೇಳಿದ್ರೆ, ಅವಕ್ಕೆ ಒಂದು ರಾಣಿ ಹೊಡಿತವ, ರಾಣಿ ಹೊಡೆದು ಅದು ಮೀಟ್ ಆದ ಕೂಡ ಅವರು ಅಲ್ಲಿ ಜಾಗ ಖಾಲಿ ಮಾಡಿಬಿಡ್ತಾವೆ, ಒಂದು ಬಿಡುವುದಿಲ್ಲ. ಗಂಡು ಹೊಸ ರಾಣಿಗೆ ಅಟ್ಯಾಕ್ ಮಾಡ್ತಾವೆ ಹೋಗಿ. ಆ ಟೈಪ್ ಅವ್ರದ್ದು ಈ ಜೇನು ನೋಡುವಂತ ಮನುಷ್ಯ ಕೊಲಿಯುವಂತ ರಾಶಿ ಇದೆ. ಅಂದ್ರೆ ಯಾವ ದಿಕ್ಕಲ್ಲಿ ಏನೇನದೆ ಅದರಿಂದ ಅವರದೊಂದು ಕೆಲವೊಂದಿಷ್ಟು ಭಾಷೆ ಇದೆ. ಈ ಡಿವೈಡ್ ಬಂದಾಗ ಅವ್ರದೊಂದು ಭಾಷೆ ನಮ್ಗೆ ಗೊತ್ತಾಗ್ತದೆ. ಅದು ಪೆಟ್ಟಿಗೆ ಸುತ್ತೂ ತಿರುಗುತ್ತವೆ ಅಂದ್ರೆ ನಾವು ಮುಂದೆ ಎಲ್ಲಿ ಹೋಗುದು ಪರಿವಾರ ತಗೊಂಡು ನಮ್ಗೆ ಗೊತ್ತಾಗುತ್ತದೆ. ಹೂ ಇದೆಯಾ, ಹೂ ಅದೇ ಎಲ್ಲ ನೋಡ್ತವೆ. ಈಗ ನಾನು ನಿಮ್ಗೆ ತೋರಿಸಿದ್ರಲ್ಲ ಒಂದು ಜೇನುಗೂಡು ಇದ್ರ ಮಾಡ್ಲಿಕ್ಕೆ ಹತ್ತಿತ್ತು ರಾಣಿ ಕ್ಯಾಪು, ಅವ್ರ ಉದ್ದೇಶ ಇಲ್ಲಿ ಹೆಚ್ಚಾಯ್ತು, ಇಲ್ಲಿ ಸಾಕು ಜಾಗ ಇಲ್ಲ, ಆಹಾರ ಕಡಿಮೆ ಆಯ್ತು, ಮತ್ತೊಂದ್ ಕಡೆ ಹೋಗೋಳೆ ಪಯಣಕ್ಕೆ ಹೋಗೋಳೆ ಮೊದಲು ನಮ್ಮ ಮಾಡಿ ತೋರಿಸ್ತೇವೆ. ಆಗ ನಾವು ಅತ್ತಾಗಿ ಡಿವೈಡ್ ಮಾಡ್ಬಿಟ್ಟು ಅಂತ ಹೇಳಾದ್ರೆ ನಂಬರ್ ಒಂದ ಹೋಗ್ತದೆ, ಎರಡೂ ಕೂಡ ನಮಗ್ ದಕ್ತದೆ. ಇಲ್ಲೇ ಮನೆ ಇದೆ ಮತ್ತೆ ಮತ್ತಲ್ಲಿ ಹೋಗುದು ಯಾಕೆ? ಅದನ್ನ ನಾವೇ ಮಾಡಿರ್ತೀವಿ. ಹೆಚ್ಚ ನನ್ನ ಪದ್ಧತಿ ಏನು ಕೇಳಿದ್ರೆ ಅದು ಗಂಡುಳ ಕಂಡು ಒಂದು 15 ದಿವಸಕ್ಕೆ ನಾವು ಪಾಲ್ ಮಾಡ್ಬಿಡ್ತೇನೆ, ಡಿವೈಡ್ ಮಾಡ್ತೇನೆ. ಒಂದು ಗೂಡು 6 ಪಾಲ್ ಮಾಡಿ ಸಕ್ಸಸ್ ಮಾಡ್ತದೆ. ಹೌದು, ಈ ಪೌಷ್ಟಿಕ ಕಡಿಮೆ ಇದ್ದಂಗೆ ಈ ಹೊಸ ರಾಣಿ ಪೋರ್ ಬರ್ತದೆ. ಈ ನಾವ್ಗೆ ರಾಶಿ ಹಿಂದಿದ್ದೇವೆ ಮುಂದೆ ಹೋಗ್ಬೇಕು ಅಂತೇಳಿ ಹಂಗ ಅವೆಲ್ಲ ಹೊಸ ಹೆರೆ ಮಾಡ್ಕೊಂಡು ಜೀವನದಲ್ಲಿ ವಿಶೇಷತೆ ಏನು ಕೇಳಿ ಒಂದು ವರ್ಷ ಹೆರೆಯನ್ನ 1 ವರ್ಷ ಬಳಸಬಹುದು. ಪಾಪ ನಾವು ಬಿಟ್ಟರೆ ಹಂಗೆ ಇರ್ತವೆ ಅವು, ಆದ್ರೆ ತೆಗೆದ್ರಿಂದ ರೈತನ ಲಾಭ. ಅದು ಹೆಂಗ್ ತೆಗಿಬೇಕು? ಹೊಸ ಹೆರೆ ಮಾಡಿಸ್ಕೊಂಡು ಮದ್ಯ ಕೊಟ್ಟೆ ಹಳೆ ಹೆರೆ ಸೈಡಿಗೆ ಹಾಕ್ತೋಗ್ಬೇಕು. ಸೈಡಿಗೆ ಹಾಕೋದ್ರೆ ಬಿಟ್ಬಿಡ್ತವೆ ಅವ್ರ, ಇದು ನಿಷ್ಪ್ರಯೋಜಕ. ಆಗ ನಾವು ಅದ್ರ ತೆಗೆದು ಎಲ್ಲೂ ಕೊಡ್ಬೋದು, ಸುಪರಿಯು ಕೊಡ್ಬೋದು. ಸುಪರಿ ಕೊಟ್ಟು ಅದ್ರಲ್ಲಿ ಮದು ಇರ್ತಾವ, ಅದ್ರಲ್ಲಿ ಮದು ಆಗ್ತಾವ. ಈ ರೈತರಿಗೆ ಎಷ್ಟು ಲಾಭ ಅಂದ್ರೆ 1 ರೂಪಾಯಿ ಖರ್ಚಿದ್ರೆ ಜೇನು ಮಾಡ್ಬೋದು ಸರ್. ಅದು ಒಂದು ಗೂಡು ಬಂದ್ರೆ ಕನಿಷ್ಠ 1 ವರ್ಷಕ್ಕೊಂದು 5-10 ಕೆಜಿ ಸೀಜನ್ ನೋಡಿ ಮಾಡಬಹುದು. ಈ ಕೃತಕ ಹುಟ್ಟು ಕೊಡ್ತೀವಲ್ಲ, ಎಲ್ಲಿಂದ ತಗೊಂಡ್ಬರ್ತೀರಿ ಅದನ್ನ? ಅದು ನಾವು ಸೊಸೈಟಿಯಿಂದ ತರ್ತೇವೆ, ಕೆಲವು ಕದಮದಿಂದ ತರ್ತೇವೆ. ಅದು ಕೊಡೋದ್ರಿಂದ ಅನುಕೂಲ ಇದೆಯಾ? ಇದೆ. ಓಕೆ, ರಾಶಿ ಹುಳ ಇದ್ದಾಗ ಏನಾಗ್ತದೆ ಕೇಳಿದ್ರೆ, ಓಕೆ ತುಪ್ಪ ಮಾಡ್ಲಿಕ್ಕೆ ಅಷ್ಟು ಬ್ಯಾಗ್ ಹೆರೆ ಮಾಡ್ಕೊಂತ ಹೊಸ ಹುಳ ತಯಾರಾಗುದಿಲ್ಲ. ಹಾಗೆ ನಾವು ಈ ಆರ್ಟಿಫಿಷಿಯಲ್ ಹೆರೆ ಕೊಟ್ಟಾಗ ಪಟ ಪಟ ಪಟ ಪಟ ಒಡ ಇಟ್ಕೊಬಿಡ್ತವೆ ಸರ್, ನೋಡಿದ್ರಲ್ಲ ನೀವು. ಆ ಟೈಪು ಅಂದ್ರೆ ಈಗ ತುಪ್ಪ ಹಾಕಬೇಕು, ಅಲ್ಲಿ ತುಪ್ಪ ಹಾಕ್ಲಿಕ್ಕೆ ಜಾಗ ಇಲ್ಲ, ಒಡೆದಿಕ್ಕಬಿಡ್ತವೆ. ಮತ್ತೆ ಹೆರೆಯುವ ಟೈಮ್ ಕಳೆಯುವುದಿಲ್ಲ, ಅದರಲ್ಲೇ ಅಡ್ಜಸ್ಟ್ ಮಾಡ್ಬಿಡ್ತವೆ. ಮತ್ತೊಂದು ವಿಶೇಷತೆ ಕೇಳೋ, ಅದಕ್ಕೆ ಸರಿ ಇದು ಬರುವುದಿಲ್ಲ, ಅದಕ್ಕೆ ರೋಗನೇ ಬರುವುದಿಲ್ಲ. ಅದಕ್ಕೆ ಆರ್ಟಿಫಿಷಿಯಲ್ ಏರಿಯಲ್ಲಿ ನೀವು ಕಂಪ್ಲೀಟ್ ಬುಡದಿಂದ ಮಾಡಿದ್ರೆ ಥೈರಾಯ್ಡ್ ರೋಗನೂ ಬರುವುದಿಲ್ಲ. ಎರಡನೇದಾಗಿ ಈ ನಿಮ್ಮ ಈ ಬಿಳಿ ಚಿಕ್ಕೆ ಇದ್ರ ರೋಗನೂ ಬರುವುದಿಲ್ಲ, ಎಕ್ಸ್ಮತ್ತೂ ಆಗುವುದಿಲ್ಲ. ಅದಕ್ಕೆ ಒಂಥರ ಇದಿರ್ತದೆ ಅಂತ ಕಾಣಿಸ್ತದೆ, ರಕ್ಷಣೆ ರಕ್ಷಣೆ ಇರ್ತದೆ. ಮತ್ತೆ ಒಳ್ಳೆ ಇದು 3 ವರ್ಷ ಬಳಸಬಹುದು. ಮತ್ತೆ ಅದರ ಶಕ್ತಿ ಅನ್ನೆಸರಿ ವ್ಯಯ ಆಗುವುದನ್ನು ತಪ್ಪಿಸಬಹುದು, ತಪ್ಪಿಸಬಹುದು. ಮತ್ತೆ ರೈತ ಲಾಭ ಪಡಿಬಹುದು. ಈ ನಮ್ಮಲ್ಲಿ ಏನಾದ್ರೆ ಜೀನು ಅಂದ್ರೆ ನಮ್ಮಲ್ಲಿ ಕೆಲವೇನಾದ್ರೆ ಕಡಿತದೆ, ಅದು ಪೋಕ್ರಿ ಅಂತ ಒಂದು ಭಾಷೆ ಇದೆ. ಖಂಡಿತಲ್ಲ, ಮನುಷ್ಯನ ಜೀವನದಲ್ಲಿ ಎಷ್ಟೋ ಆಗುವುದನ್ನು ತೋರಿಸ್ತಾವು. ಈ ಮಳೆ ಬರ್ತಾ ಮುನ್ಸೂಚನೆ ನಿಮಗೆ ಹೇಳ್ಬೇಕಾದ್ರೆ ಅವರು ಕೆಳಗೆ ಅವರ ಸಂಸಾರ ಕೊಂಡೆ ಅಂತೇಳಿ ನಾವು ಸರ್ ನಿಮ್ಗೆ ತೋರಿಸಿನಲ್ಲ, 7 ಚೇಂಬರ್ ಬಿಡ್ತೇವೆ. ಆ ಚೇಂಬರ್ ತುಪ್ಪ ಆಗಲಿ ಶುರು ಮಾಡ್ಬಿಡ್ತಾವು. ಆಗ ನಾವು ತಿಳ್ಕೊಳ್ಬೇಕು 1 ವಾರದೊಳಗೆ ಮಳೆ ಇದೆ ಅಂತೇಳಿ. ಯಾಕೆ ಮಳೆ ಬರ್ತಂದ್ರೆ ತುಪ್ಪ ಬಿಡಬಹುದು ಅಂದ್ರೆ ತಮ್ಮ ಜೀವನಕ್ಕೆ ಬೇಕು ಅಂತ ಹೇಳಿ ಮಾಡ್ಕೊಳ್ತಾವು. ತಾವು ಉಳಿಬೇಕಲ್ಲ, ಹೆಚ್ಚಾದ್ರೆ ರೈತರು ತಗೊಂಡು ಹೋಗ್ಲಿ ಮುಂಗಾಡ ಅಡಿಗೆ. ಮುಂಗಾಡು 3 ತಿಂಗಳ ಬದುಕಬೇಕಲ್ಲ ಅವು. ಈ ಮನುಷ್ಯ ಏನ್ ಮಾಡ್ತಾರೆ, ಅದನ್ನು ಕೆತ್ತ ಬಿಡ್ತಾನೆ. ಅದನ್ನ ನಾವು ಮುಟ್ಟುವುದೇ ಇಲ್ಲ, ಅದರ ಅದು ಅವರಿಗೆ ಅದು ಎಷ್ಟೇ ಆಗ್ಲಿ ಅದು ಕೊನೆದು. ಹೌದು, ಕೊನೆದ. ಆ ಹುಡುಗಡೆ 7 ಪ್ರೇಮ ಸಂಸಾರ ಕೊಂಡಿರ್ತದಲ್ಲ, ಅದು ಕಂಪ್ಲೀಟ್ ಜೇನಿಗೆ. ಮತ್ ನಾವ್ ಅದ್ರ ಮುಟ್ಲಿಕ್ಕೆ ಕೊಡುದಿಲ್ಲ, ಮುಟ್ಟುದಿಲ್ಲ, ನಾವು ಮುಟ್ಟುದಿಲ್ಲ. ಅದ್ರ ಹಾಂಗ್ ಮಾಡಿ ಹೊಸ ಏನೇ ಮಾಡಿ ಹಾಂಗ್ ಮಾಡಿದ್ರೆ ಜೇನು ವೃದ್ಧಿ ಆಗ್ತದೆ, ರೈತನು ಬದುಕ್ತಾನೆ. 3 ವರ್ಷ 1-4 ಆಗ್ತದೆ. ಅದು ಮಳೆಗಾಲದೊಳಗೆ ಅವಕ್ಕೆ ಆಹಾರ ಸಿಗಲ್ಲ, ಅವಾಗ ಏನ್ ಮಾಡ್ಬೇಕು? ಹಾಗೆ ಹೆಚ್ಚಾಗಿ ಸರ್ ಈ ವರ್ಷ ಮಳೆ ಆಯ್ತು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಸ್ವಲ್ಪ ಸಕ್ಕರೆ ಭಾಗ ಕೊಡ್ಬೇಕು. ಗೂಡು ನೋಡಿ, ಅದು ಎಲ್ಲ ಟೈಮ್ ಕೊಡ್ಲಿಕ್ಕೆ ಬರುವುದಿಲ್ಲ. ಬೆಳಗ್ಗೆ 8 ಗಂಟೆ ಒಳಗೆ ಕೊಡ್ಬೇಕು, ಸಂಜೆ 5 ಗಂಟೆ ಮೇಲೆ ಕೊಡ್ಬೇಕು. ಮದ್ಯ ಕೊಟ್ರೆ ಮದ್ಯ ಯಾಕೆ ಕೊಡ್ಬಾರ? ಈ ಕೆಲವೊಂದಿಷ್ಟು ಜೇನು ತಗೊಳ್ಳೋದು ನಾವು ಅದು ತಪ್ಪಿಸ್ಬಿಟ್ರು. ಈಗ ಈ ಹಾಳೆಯನ್ನ ಹಿಂಗೆ ಹಾಕಿ ಈ 3 ದಿವಸಕ್ಕೆ ಹಾಳೆನೂ ಹಾಳಾಗೋಗ್ತಾ, ನೀರು ಹೋಗ್ತಾ, ಹೊಸ ಬದಲಿ ವ್ಯವಸ್ಥೆ. ದುಡ್ಡು ಕೊಟ್ಟು ನೀರು ಇಡೋದು, ಈ ನಾವು ಹಂಗೆ ನೀರಿಟ್ಟರು ಹಾಳಾಗೋಗ್ತದೆ. ಅದು ಅವ್ರಿಗೆ ಬೇಕಾದ ತಗೊಂಡು ಅದು ಬಾಕಿ ಹಾಳೆಯಲ್ಲೇ ಹಾಳಾಗೋಗ್ತದೆ. ಅದು ತೀರು ಹೊಸ ಹಾಳೆ ಇಡೋದು. ಹಾಂಗ್ ಮಾಡಿ ನಾವು ಜೇನನ್ನ ರಕ್ಷಿಸಿದ್ರು, ತಗೊಂಡು ಕೊಟ್ಟಿದ್ರು. ಪಾಪ 400 ರೂಪಾಯಲ್ಲೂ ಮಾರ್ಕೆಟ್ ಇದೆ. ಈ ನಮ್ಮ ಹತ್ತಿರ ಸೊಸೈಟಿ ಇದೆ, ನಮಗದು ಯಾವುದಕ್ಕೂ ಇಲ್ಲ. ಈ ರೈತರು ಹತ್ರನೂ ಬರುವುದಿಲ್ಲ, ರೈತರು ಅವರು ಬೇಕು ಆಗಲಿಲ್ಲ. ಇದು ನಮ್ಮ ದೊಡ್ಡ ಸಮಸ್ಯೆ ಹೋಗಿದೆ ಅಲ್ಲ. ಈ ನಮ್ದು ಲೋಕಲ್ ನನಗೆ 3 ಕ್ವಿಂಟಲ್ ಜೇನುತುಪ್ಪ ನಮ್ಮಲ್ಲಿ ರೈತರು ತಗೊಳ್ತಾರೆ. ಕೆಜಿನ 600 ರೂಪಾಯಿ 500 ರೂಪಾಯಿ ಎಲ್ಲ ಮಾಡ್ತಾರೆ. ಅಟ್ಲು ಅಂಟುವಳ ತುಪ್ಪ 1700 ರೂಪಾಯಿ ಮಾರ್ತೇನೆ. ನನಗೆ ಮಾರ್ಕೆಟ್ ಇದೆ. ಹಾಗೆ ಎಲ್ಲ ಜೇನು ಬೆಳೆದ್ರೆ ಅದು ತಗೊಳ್ಳೋ ಸಾಮರ್ಥ್ಯ ಬೇಕಾಯ್ತಲ್ಲ, ಅದಕ್ಕೊಂದು ಒಳ್ಳೆ ಮಾರ್ಕೆಟ್ ಬೇಕು ಸರ್ ನಮಗೆ. ಒಳ್ಳೇದು ವೆಂಕಟರಮಣ್ ಭಟ್ ಅವರೇ, ಇಷ್ಟೆಲ್ಲ ಒಬ್ಬ ಹಿರಿಯ ರೈತರಾಗಿ ಅನುಭವವನ್ನ ಹಂಚಿಕೊಂಡ್ರಿ. ಅದರಲ್ಲಿ ಪ್ರಮುಖವಾಗಿ ಜೇನು ಸಾಕಾಣಿಕೆ ಅದರಲ್ಲಿರುವಂತಹ ಮಹತ್ವ

ಮೊಬೈಲ್ ಸಂಖ್ಯೆ 9480249740. ತಪ್ಪದೇ ಕರೆ ಮಾಡಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದೇ ಗುರುವಾರ ಸಂಜೆ 4:30 5:30 ಪ್ರಸಾರವಾಗಲಿರುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮಾತು ನರೇಗಾ ನಿರಂತರ ಉದ್ಯೋಗ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಗೋಜವ್ವ ಶಂಕರಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ. ಸಂಕಿ ಮಾತಾರೇ ಪಿಗೆ ಪಿಂಜೆ ಗುಂಗೇರ ಸಂಗಿ ಮಾತಾರೇ ಪಿಗೆ ಪಿಂಜೆ ಗುಂಗೇರ. ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. Yeah.